ನೀವು ಧೂಮಪಾನ ಮಾಡ್ತೀರಾ? ಟೆನ್ಷನ್ ಕಮ್ಮಿ ಮಾಡೋದಕ್ಕೆ ಬೀಡಿ ಸೇತೀನಿ. ಎಲೆಯಲ್ಲಿ ಸುತ್ತಿದ್ದ ಬೀಡಿ ಅಂದ್ರೆ ತಂಬಾಕು ತಾನೆ? ಇದರಿಂದ ಕ್ಯಾನ್ಸರ್, ಹೃದಯಾಘಾತ ಮತ್ತು ಸಾವು ಕೂಡ ಬರಬಹುದು. ಅಗ್ಗ ಇರುತ್ತೆ, ಆದ್ರೆ ನಿಜ ಏನು ಅಂದ್ರೆ ಚಿಕಿತ್ಸೆಗೆ ಲಕ್ಷಗಟ್ಟಲೇ ಬೇಕು. ಬೀಡಿ ಸಾವಿಗೆ ಮುನ್ನುಡಿ. ನಿಮ್ಮ ಮತ್ತು ನಿಮ್ಮವರ ಮಂದಹಾಸ ಕಾಪಾಡಿಕೊಳ್ಳಿ, ಈ ದುಶ್ಚಟದಿಂದ ಹೊರಬನ್ನಿ. ಆರೋಗ್ಯ ಖಾತೆಯ ಟೋಲ್ ಫ್ರೀ ನಂಬರ್ 1800 11 2356 ಗೆ ಕರೆ ಮಾಡಿ. WHO ವತಿಯಿಂದ ಜನಹಿತಕ್ಕಾಗಿ ಜಾರಿ. CP Grams, Centralized Public Grievance Redressal and Monitoring System. ये है हर भारतीय नागरिक की शिकायत पर त्वरित कार्यवाही की गारंटी का पोर्टल. CP Grams एक ऐसी विश्वसनीय प्रणाली जो प्रत्येक नागरिक को सशक्त बनाती है और सुशासन के हर स्तर पर अधिकारियों के जवाबदेही सुनिश्चित करती है. CP Grams, संवेदनशील, असरदार, जवाबदेह. आज ही लॉग इन करें CP Grams. لال ہے کمال ہے لہو یہ بے مثال ہے یہ تیرا کیا یہ میرا کیا لہو سبھی کا لال ہے گرے کہیں تو قطرہ ہے بہے تو بیکار ہے کام آئے کسی کے گھر تبھی یہ گلزار ہے ہاتھ بڑھا کے تو دیکھو رتن کر کے تو دیکھو بجتی جیون کلو کو رکت دان سے جلا کے تو دیکھو رکت دان مہادان آپ کا ایک یونٹ بلڈ تین زندگیاں بچا سکتا ہے آئیے ہم رکت دان کریں اور اس مہان کارے میں اپنی بھاگیداری سنشچت کریں रक्तदान सेवाएं स्वास्थ्य सेवा महानिदेशालय स्वास्थ्य एवं परिवार कल्याण मंत्रालय भारत सरकार द्वारा जनहित में जारी ಕೇಳಿ ಕಸ್ಟಮರ್ ಕೇರ್ ಇಂದ ಕಾಲ್ ಬಂದಿದೆ. 50,000 ರಿವಾರ್ಡ್ ಪಾಯಿಂಟ್ಸ್ ಅವಧಿ ಮುಗಿಯಲಿದೆ. ಈ ಲಿಂಕ್ ಮೂಲಕ APK ಡೌನ್ಲೋಡ್ ಮಾಡಲು ಹೇಳಿದರು. ಇದು ಸರಿಯಲ್ಲ, ಇದು ಮೋಸವಾಗಿರಬಹುದು. APK ಫೈಲ್ ನೀನು ಡೌನ್ಲೋಡ್ ಮಾಡಿರೆ ನಿನ್ನ ಡೇಟಾ ತಕ್ಷಣ ಕದೊಯ್ತು ಅಂದ್ರೆ ಡಿಜಿಟಲ್ ಅರೆಸ್ಟ್ ಅಂತ ಭಯ ತೋರಿಸ್ತಾರೆ. ಫೇಕ್ ಇನ್ವೆಸ್ಟ್ಮೆಂಟ್ಗೆ ಸೇರೆ ಹಿಡಿಸ್ತಾರೆ. ರಿವಾರ್ಡ್ ಪಾಯಿಂಟ್ ನಲಾಲಕ್ಕೆ ತೋರಿಸ್ತಾರೆ. ನಿನ್ನ ದೂದಿದಾದ ಹಣ ಕಸಿದು ಕೊಲಿಸ್ತಾರೆ. ಅಪರಿಚಿತ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. ಸೈಬರ್ ಕ್ರೈಂ ಸಹಾಯವಾಣಿ 1930 ಅನ್ನು ನೆನಪಿನಲ್ಲಿಡಿ. SBI ಎಚ್ಚರಿಕೆಯಿಂದಿರಿ, ಸುರಕ್ಷಿತವಾಗಿರಿ. ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. Every decision, every step takes you closer. Are you ready to take that step? The Indian Air Force is now accepting applications for officers through AFCAD 1 of 2026. Registrations open from 10th November 2025. For more details, visit careerairforce.gov.in or afcad.edcil.co.in. SDM ನಾರಾಯಣ ಹಾರ್ಟ್ ಸೆಂಟರ್ ಪ್ರಾಯೋಜಿತ ಹೃದಯದ ಮಾತು. ಹೃದಯ, ಹೃದಯದ ವಿವಿಧ ಭಾಗಗಳು, ಹೃದಯಾಘಾತ ಹಾಗೂ ಇವೆಲ್ಲಕ್ಕೂ ಇರುವ ಚಿಕಿತ್ಸೆ, ಈ ಕುರಿತ ಕಾರ್ಯಕ್ರಮ ಸರಣಿ ಪ್ರತಿ ರವಿವಾರ ಮುಂಜಾನೆ 7:15 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ. ನಿಮ್ಮ ಹೃದಯ ನಮ್ಮ ಕಾಳಜಿ. ಅರೆ ಯೇ ವಾಲಾ ಸಸ್ತಾ ಹೈ, ಲೇ ಲೇತೆ ಹೈ ನಾ? ನಾ ಬಾಸ್, ಸಸ್ತಾ ನಹೀ, ಸಹೀ ಚಾಹಿಯೇ. Quality mein no compromise, safety mein no surprise. Don't just buy, raise your standard. Apnao Indian standard. Ji haan, kyunki standard hai to bharosa hai. Aur is bharose ki pehchan hai BIS quality marks, ISI, CRS aur Hallmark. So be a smart consumer and raise your standard with Indian standards. ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಕಾರ್ಯಕ್ರಮದಲ್ಲಿ ಇನ್ನು ಮೊದಲಿಗೆ ಕೃಷಿ ಮಾಹಿತಿ. ಭಾಗವಹಿಸುವವರು ಹೇಮಂತ ರಾಮಡಗಿ, ಡಾಕ್ಟರ್ ಶಶಿಧರ ನರೇಂದ್ರ. ಏನಿದು ಬರೀ ಸಿ ಸಿ ಸಿ ಸಿ ಸಿ ಸಿ ಸಿ ಸಿ ಅದ ಇದು ಚೆ ಹೆಂಗ್ ಮಾಡ್ಬೇಕಾಗ್ತದನ? ಏ ಶಶಿ, ಹೇಮಂತ, ಏನಿದವರ ಮನದಲ್ಲಿ ಅಂದಂಗೆ ಬಂದಿಲ್ಲೋ ಪಾನಿನ. ಇಲ್ಲಿ ನೋಡಿ, ಇಲ್ಲಿ ಒಂದು ಬಾಟ್ಲಿಗಳು, ಸಣ್ಣ ಬಾಟ್ಲಿಗಳು ಜೇನು ತುಪ್ಪ ತಗೊಂಡಿನಿ. ಉದ್ದ ಇದ ನೋಡ, ನಾನು ಈಗ ಏನಾತ ಗೊತ್ತನು, ನಿನ್ನೆ ನನ್ನ ಸಣ್ಣ ಮಗ ಏನ್ ಮಾಡ್ಯಾನಂತಂದ್ರ, ಮಾರ್ಕೆಟ್ನಾಗ ಯಾರೋ ಜೇನು ತುಪ್ಪ ಹಚ್ಚಿದ್ರಪ್ಪ. ಓ ಬಾ, ಅದನ್ನ ಇವ ಅಗ್ದಿ ಏನೋ ಖುಷಿಯಲ್ಲಿ ಹಿಡ್ಕೊಂಬಂದ್ಬಿಟ್ಟಣ. ಅದೇನಾಗ್ಯದ, ನಮ್ಮ ಅಜ್ಜಿ ಹೇಳಿಲ್ಲ ಅಂತ, ಅದು ಈ ಮೆಣಸು ಇವನ್ನ ಏನು ಜ್ಯೇಷ್ಠ ಮದುವೆ ಎಲ್ಲ ಸೇರಿಸಿ ಜೇನು ತುಪ್ಪದಾಗ ಹಿಂಗೆ ಕಲಿಸಿ ಅದನ್ನೇನೋ ಈ ಗಂಟ್ಲು ನೋವಿಗೆ ಹಚ್ಕೋಬೇಕು ಅಂತ ಹಿಂಗೇನೋ ಅಂದಾಳ. ಇವಂಗ್ ಬಡ ಬಡ ನೆನಪಾಗ್ಬಿಟ್ಟದ, ಅವ ಜೇನುತುಪ್ಪ ಹಿಡ್ಕೊಂಬಂದಾನ. ಅದು ಇವತ್ತ ನೋಡಿದ್ರ ಅದು ಈ ಬೆಲ್ಲದ ನೀರ್ಪ ನೋಡು, ಏನ್ ಮಾಡ್ತಿ, ಮೋಸ ಮಾಡ್ತಾರ.

ವಲ್ಲಭ. ಆ ರಾಕ್ಷಸರ ಉಪಟಳದಿಂದ ಅನೇಕ ರೀತಿಯ ತೊಂದರೆಗಳನ್ನು ಹಾಗೂ ಬಾಧೆಗಳನ್ನು ಅನುಭವಿಸಿರುವೆವು. ಸಹಜವಿರುವುದು ವಲ್ಲಭ ಹೇಳುವಂತವರಾಗಿ. ಅಹೇ ಪ್ರಾಣ ಸುಂದರಿ, ಆ ತಾಯಿಯ ಕೃಪೆಯಿಂದ ಮಹಿಷಾಸುರನ ಸಂಹಾರವಂತೂ ಆಗಿರುವುದು. ಅದೇ ರೀತಿಯಾಗಿ ಮತ್ತೇನಿರುವುದು ಅಲ್ಲವಾ ಹೇಳುವಂತವರಾಗಿ, ಆ ಜಗಜ್ಜನನಿಯು ಚಂಡಾಸುರ ಮುಂಡಾಸುರನ್ನು ಸಂಹಾರ ಮಾಡಿರುವಳು. ಅಹೇ ಪ್ರಾಣವಲ್ಲಭಿ, ಅಹೇ ಪ್ರಾಣವಲ್ಲಭ, ಈಗಿನ ಸಮಯದಲ್ಲಿ ಆ ದುಷ್ಟರಾದ ಶುಂಭ ನಿಸುಂಬರನ್ನು ಸಂಹಾರ ಮಾಡುವುದಕ್ಕಾಗಿ ಆ ಜಗಜ್ಜನೇನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡೋಣ. ಖಂಡಿತವಾಗಿಯೂ ಆ ಜನನಿಯು ಆ ಶುಂಭ ನಿಸುಂಬರನ್ನು ಸಂಹಾರ ಮಾಡುವಳು. ಅಹೇ ಪ್ರಾಣವಲ್ಲಭಿ, ನೀವು ಹೇಳುವ ಮಾತು ಅಕ್ಷರಶಃ ಸತ್ಯವಿರುವುದು. ನಾವು ಈಗಲೇ ಹೋಗಿ ಆ ದೇವಿಯ ಧ್ಯಾನವನ್ನು ಮಾಡೋಣ. ನಡೆಯುವಂತವರ ಕಾಲ ನಡೆಯುವಂತವಳಾಗು. ನಮೋ ನಮೋ ಜನನಿ, ತಮ್ಮ ಪಾದಕ್ಕೆ ಇಂದ್ರನು ವಂದಿಸುವನು. ದೇವೇಂದ್ರ ನಿನಗೆ ಶುಭವಾಗಲಿ, ಮೇಲೆ ಕೇಳುವಂತವನ ಜನನಿ ಎನ್ನ ನುಡಿಯನ್ನು ಲಾಲಿಸುವಂತವಳಾಗು. ಏನಿರುವುದು ಹೇಳುವಂತವನ ಏನು ಶುಂಭ ನಿಶುಂಭ ರಕ್ಕಸರನ್ನು ಸಂಹಾರ ಮಾಡಿ ನಮ್ಮನ್ನು ಉದ್ಧರಿಸಮ್ಮ ಜನನಿ, ಉದ್ಧರಿಸು. ಅಪ್ಪ ದೇವೇಂದ್ರ, ನಿಮ್ಮ ನಿಮ್ಮ ಮುಖ ಕಮಲವು ಬಾಡಿರುವುದು ಯಾತಕ್ಕೆ? ಮತ್ತು ನೀವು ಯಾತಕ್ಕಾಗಿ ದುಃಖವನ್ನು ಪಡುತ್ತಿರುವಿರಿ? ನಿಮ್ಮ ಇಚ್ಛೆಯಂತೆ ಆ ಮಹಿಷಾಸುರ ಮತ್ತು ಅವನ ಅನುಜರಾದಂಥ ರಕ್ತ ಬೀಜ ಚಂಡಮುಂಡ ಚಿಕ್ಷುರ ಬಿಡಾಲರನ್ನು ಸಂಹಾರ ಮಾಡಿರುವೆ. ಸಹಜವಿರುವುದು ಜನನಿ ಹೇಳುವಂತವರಾಗಿರಿ. ಮತ್ತು ಈಗಿನ ವೇಳೆಯಲ್ಲಿ ಆ ಶುಂಭ ಮತ್ತು ಅವನ ಅನುಜರಾದ ಶುಂಭನನ್ನು ಸಂಹಾರ ಮಾಡಿ ನಿಮಗೆ ಶ್ರೇಷ್ಠತರವಾದ ಸುಖವನ್ನುಂಟು ಮಾಡುತ್ತೇನೆ. ಅಹೇ ದೇವೇಂದ್ರ, ಅಹೇ ಜನನಿ, ನೀವು ನಿಶ್ಚಿಂತೆಯಿಂದ ಸಹ್ಯಾದ್ರಿ ಕಂದರದಲ್ಲಿ ಸಂತೋಷದಿಂದ ಕಾಲವನ್ನು ಕಳೆಯುವಂತವರಾಗಿರಿ. ಮುಂದಿನ ಕಾರ್ಯವನ್ನು ನಾನು ನೋಡಿಕೊಳ್ಳುತ್ತೇನೆ. ಅಹೇ ಜನನಿ, ತಮ್ಮ ಅಪ್ಪಣೆಯಂತೆ ಸಹ್ಯಾದ್ರಿ ಕಂದರದಲ್ಲಿ ನಾವು ವಾಸ ಮಾಡುತ್ತೇವೆ. ನಮ್ಮನ್ನು ಅನುಗ್ರಹಿಸಮ್ಮ ಜನನಿ, ಅನುಗ್ರಹಿಸು. ಹೋಗಿ ಬರುವಂತವರಾಗಿ ಯಾ ಮಹಾನೈ ನಿಶುಂಭಾಸುರನಿಗೆ ಕಲ್ಯಾಣವಾಗಲಿ ಮೇಲೆ ಕೇಳುವಂತವನಾಗು. ಅಹೇ ಅಗ್ರಜ, ದೂತನಂ ಕೊಟ್ಟು ಆತರದಿಂದ ಕರೆ ಕಳಿಸಿದ ಕಾರಣವೇನು? ಬೇಗನೆ ಕಥನ ಮಾಡೋ ಯಾ ಅಗ್ರಜ. ಹೇ ಅನುಜ ಶ್ರೇಷ್ಠನಾದ ನಿಶುಮನೆ. ಅಹೇ ಅಗ್ರಜನಾದ ಶುಂಭಾಸುರನೆ, ಈಗಿನ ಸಮಯದಲ್ಲಿ ಏನು ಮಾಡಬೇಕು ಅಗ್ರಜ? ಹೇಳುವಂತವರಾಗಿರಿ. ಹಲ ತಲಲ ಈ ದಿಟ್ಟ ಶುಂಭ ನಿಶುಂಭರ ಪರಾಕ್ರಮಕ್ಕೆ ಬೆದರಿ. ಪಲಾಯನಗೈದೆ ಅಂತ ದೇವತೆಗಳನ್ನು ಬೆನ್ನಿಗೆ ಹಾಕಿಕೊಂಡು ಏನು ಮಾಡಬೇಕು ಅಗ್ರಜ? ಹೇಳುವಂತವರಾಗಿರಿ. ದೇವಿ ಎಂಬ ನಾಮದಿಂದ ಬಂದಂತ ಮಾಯಾ ಸ್ತ್ರೀಯಳು ನಮಗೆ ಕಂಟಕ ಪ್ರಾಯಳಾಗಿರುವಳೆಂದು ದೈತ ಗುಪ್ತಚರರಿಂದ ತಿಳಿದು ಬಂದಿರುವುದು ಸಹಜವಿರುವುದು ಅಗ್ರಜ. ಹೇಳುವಂತವರಾಗಿರಿ. ಹೇ ಅನುಜ ಶ್ರೇಷ್ಠನೇ. ಹೇ ಅಗ್ರಜನಾದ ಶುಂಭಾಸುರನೇ, ಈ ಶುಂಭ ನಿಶುಂಭರಿಗೆ ವೈರಿಗಳಾಗಿ ಬಂದಂತ ಸ್ತ್ರೀಯಾಗಲಿ ಪುರುಷರಾಗಲಿ ಅವರನ್ನು ಘಾತಿಸಿದೆ ಯುತ್ತುವ ಧರ್ಮವು ಸಹಜವಿರುವುದು ಅಗ್ರಜ. ಹೇಳುವಂತವರಾಗಿರಿ. ಹೇ ಅನುಜ ಶ್ರೇಷ್ಠನೇ. ಹೇ ಅಗ್ರಜನಾದ ಶುಂಭಾಸುರನೇ, ಈಗಲೇ ನಿನಗೆ ನನ್ನ ವೀಳೆಯನ್ನು ಕೊಟ್ಟಿರುವೆನು. ಬೇಗನೆ ಹೋಗಿ ಹಲತ್ತಲಲ ನಮ್ಮ ವೈರಿಗಳನ್ನು ಸಂವರಿಸಿ ಬರುವಂತವನಾಗು. ಹೇ ಅಗ್ರಜ, ನೀನು ಹೇಳುವ ಮಾತು ಸತ್ಯವಿರುವುದು. ನಾವು ಸುಮ್ಮನೆ ಕೂಡುವ ಸಮಯವಿಲ್ಲ. ಯಾಕೆಂದರೆ ಅದೇನಿರುವುದು ಬೇಡವಂತವನಾಗು. ಹಲ ದುಷ್ಟ ಸ್ತ್ರೀಯನ್ನು ಕೊಂದು ತಮ್ಮ ಪಾದಕ್ಕೆ ಅರ್ಪಿಸದಿದ್ದರೆ ಭಲೇ. ಅಯ್ಯೋ ಹಲತ್ತಲೀ ಶುಂಭ ಎಂಬ ನಾಮಾಂಕಿತವು ಯಾತಕ್ಕೆ ಬೇಕು? ಹೇ ಅಗ್ರಜನ ಹೌದು ಶುಂಭಾಸುರನೇ. ಹೇ ನಿಶುಂಭಾಸುರ, ಬೇಗನೆ ವಿಳ್ಳಿಯನ್ನು ಕೊಟ್ಟು ನೋಡು. ಆ ಸ್ತ್ರೀಯನ್ನು ಕೊಂದು ಬರಬೇನು. ಬೇಗನೆ ಅಪ್ಪಣೆಯನ್ನು ಕೊಡೆ ಯಾ ಗುಣಶೇಖರನೆ. ಯಾಕಾಗಲ್ಲದ ಅರುತ ಶ್ರೇಷ್ಠನೇ, ಹೋಗಿ ಬರುವಂತವನಾಗು. ನೀನು ಯಾರು ಮತ್ತು ನಮ್ಮ ಸೈನ್ಯ ಬಲವನ್ನು ಯಾತಕ್ಕೆ ಕೊಂದಿರುವಿ? ಎಲೇ ಸ್ತ್ರೀಯಳೆ, ಎಲ್ಲವೋ ದುಷ್ಟ ರಾಕ್ಷಸ. ನಾವು ಯಾರೆಂದು ತಿಳಿದಿರುವಿ? ಯಾರಿರುವಿ ಬೊಗಳುವಂತವನಾಗು. ಅಯ್ಯೋ ಹಲತ್ತಲವೀರ ಮಹಾವೀರ ಶುಂಭಾಸುರನಾದ ನಿಶುಂಭನು ನಾನಿರುವೆನು. ನಿನ್ನ ಭೀತಿ ನನಗೇನು ಭಂಡ? ಬೊಗಳುವಂತವನಾಗು. ನಿನಗೆ ಜೀವದಾನವನ್ನು ಬಿಡುತ್ತೇನೆ. ಬೇಗಲೇ ಇಲ್ಲಿಂದ ಮರೆಯುವಾಗು. ಇಲ್ಲದಿದ್ದರೆ ಅಯ್ಯೋ ಹಳತ್ತಲನ್ನು ಕೊಂದು ಬಿಡುತ್ತೇನೆ. ಇಳೀತೇ ದುಷ್ಟ ಸ್ತ್ರೀಯಳೆ. ಎಲ್ಲವೋ ದಾನವ ಎಂದ ನುಡಿಯನ್ನು ಲಾಲಿಸುವಂತವನಾಗು. ಅದೇನಿರುವುದು ಪೇಳುವಂತ ಆಕೆಯಾಗು. ರಾಕ್ಷಸ, ಎಲೋ ದುಷ್ಟ ಸ್ತ್ರೀಯಳೆ, ನಿನ್ನ ದಿಟ್ಟತನವನ್ನು ನನ್ನ ಮುಂದೆ ತೋರಿಸಬೇಡ. ನಿನ್ನ ಭೀತಿ ನನಗೇನು ಬಂಡಿ ಬಗಳುವಂತ ಆಕೆಯಾಗ. ನಿಮ್ಮ ದಾನವರ ಸಮೂಹವನ್ನೇ ಸಂಹಾರ ಮಾಡುವುದಕ್ಕಾಗಿ ಅವತರಿಸಿ ಬಂದಿರುವ ಚಂಡಿಯೋ ನಾನು? ಎಲವೋ ದಾನವ, ಎಲೋ ದುಷ್ಟ ಸ್ತ್ರೀಯಳೆ, ಆ ದೇವತೆಗಳನ್ನು ಗೋಳಾಡಿಸಿ ಅವರ ಪತ್ನಿಯರೆಂದು ಪರಿಪರಿಯಿಂದ ಕಾಡಿದ ನಿಮ್ಮನ್ನು ಸಂಹಾರ ಮಾಡಿ. ಆ ದೇವತೆಗಳನ್ನು ರಕ್ಷಣೆ ಮಾಡುವುದಕ್ಕಾಗಿ ಬಂದಿರುವ ಆದಿಶಕ್ತಿ ನಾನಿರುವೆನು. ಎಲವೋ ದುಷ್ಟ ರಾಕ್ಷಸ, ಎಲೋ ದುಷ್ಟ ಸ್ತ್ರೀಯಳೆ, ನಿನ್ನೊಡನೆ ಹೆಚ್ಚಿಗೆ ಮಾತನಾಡಿ ಪ್ರಯೋಜನವಿಲ್ಲ. ಏನು ಮಾಡುವಿ? ಈಗಲೇ ನಿನ್ನ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಡುವೆನು. ಇದನ್ನು ತರಹರಿಸಿಕೊಂಡು ಯುದ್ಧಕ್ಕೆ ನಿಲ್ಲುವಂತವನಾಗಲೋ ಮೂರ್ಖ, ಮಾಡದಿರು ನನ್ನೊಡನೆ ತರ್ಕ. ಈಗ ನಿನ್ನ ಮೇಲೆ ಮಹಾಸ್ತ್ರದ ಮಳೆಯನ್ನು ಸುರಿಸುವೆನು. ಹೇ ದುಷ್ಟ ಸ್ತ್ರೀಯಳೇ, ಎಲ್ಲವೋ ದುರುಳ ದಾನವ, ನಿನ್ನನ್ನು ಕೊಂದು ಹಿಂಡು ಭೂತಗಳಿಗೆ ಅಟ್ಟದಿದ್ದರೆ ನಿನ್ನ ಭೀತಿ ನನಗೇನು ಭಂಡ ಬಗಳುವಂತು. ಅಯ್ಯೋ ಹಲತ್ತಲು ನಿಶುಂಬ ಎಂಬ ನಾಮಾಂಕಿತವು ನನಗೆ ಆಸಕ್ತಿ ಬೇಕು. ಎಲೇ ಸ್ತ್ರೀಯಳೇ, ಎಲ್ಲವೋ ದುಷ್ಟ ದಾನವ, ನಿನ್ನ ಮೇಲೆ ಈಗ ಬಾಣಗಳ ಸುರಮಳೆಯನ್ನೇ ಸುರಿಸುತ್ತೇನೆ. ಬೇಗನೆ ಯುದ್ಧಕ್ಕೆ ಸಿದ್ಧಳಾಗು. ಎಲವೋ ಕುಲ್ಲ ರಾಕ್ಷಸ, ಎಲೋ ದುಷ್ಟ ಸ್ತ್ರೀಯಳೇ, ಎಚ್ಚರವಿಲ್ಲದೆ ಮಾತನಾಡಿದ್ದೇ ಆದರೆ ಏನು ಮಾಡುವೆ? ಮೂರ್ಖಳೇ ಬಗಳುವಂತಾಕಿಯ ಪಕ್ಕಡಿ ಎಲವನ್ನು ಗಕ್ಕನೆ ಮುರಿದು ಯಮ ಪಟ್ಟಣಕ್ಕೆ ಅಟ್ಟಿ ಬಿಡುತ್ತೇನೆ. ಜಾಗೃತಿಯಾಗಿ ಯುದ್ಧಕ್ಕೆ ನಿಲ್ಲುವಂತವನಾಗಲೇ ಭಂಡ ಹಾರಿಸುವೆನು ನಿನ್ನ ರುಂಡ. ಪರಾಕ್ರಮಶಾಲಿಯಾಗಿದ್ದಂತ ಹಲತ್ತಲಲ್ಲಣ್ಣನ ಆದ ನಿಶುಂಬಾಸುರನನ್ನು ನೀನು ಚೂರತನದಿಂದ ಜಯಿಸುವುದು ಸಾಧ್ಯವಿಲ್ಲ. ನೀನೇನಾದರೂ ಎನ್ನ ಅನುಜನನ್ನು ಸೋಲಿಸಿದೆ ಆದರೆ ಅದು ದೇವತೆಗಳ ಮಾಯಾಜಲವೇ ಹೊರತು ನಿನ್ನ ಪರಾಕ್ರಮದಿಂದಲ್ಲ. ತಿಳಿಯಿತೆ ಮೊದನ್ ಮತ್ತಳೆ, ನಿನ್ನ ಭೀತಿ ನನಗೇನು ಭಂಡ ಬಗಳುವಂತವನಾಗು. ಎಲವೋ ದೃಢ ಎನ್ನ ನುಡಿಯನ್ನು ಲಾಲಿಸುವಂತವನಾಗು. ಏನಿರುವುದು ಬೇಡವಂತಾಗಿ ಎಂಬುವ ಭಂಡ ರಾಕ್ಷಸ. ಯಾತಕ್ಕಾಗಿ ಒಣ ಜಂಬವನ್ನು ಮಾಡುತ್ತಿರುವಿ? ಇದೋ ನೋಡು, ನಿನ್ನ ಸೊಲ್ಲನ್ನಡಗಿಸದೆ ಹೋದರೆ ಏನಾಗುವುದು? ಬೇಳವಂದಾಗಿ ಆಗು. ಚಂಡ ಮುಂಡರನ್ನು ಸಂಹಾರ ಮಾಡಿದ ಶಾಂಭವಿ ಎನ್ನುವ ನಾಮಾಂಕಿತವು ನನಗೆ ಯಾತಕ್ಕೆ ಬೇಕು? ಇದೋ ನೋಡು, ಈಗಲೇ ನಿನ್ನ ರುಂಡವನ್ನು ಮುಂಡದಿಂದ ಬೇರ್ಪಡಿಸಿ ಹಿಂಡು ಭೂತಗಳಿಗೆ ಹಬ್ಬದೂಟವನ್ನು ಮಾಡಿಸುವೆನು. ಎಲವೋ ದುರುಳ ದಾನವ, ಎಲೋ ಮೂಡ ಆತ್ಮಳೆ, ನಿನ್ನ ಮೇಲೆ ಉರುತರವಾದ ಅಸ್ತ್ರವನ್ನು ಪ್ರಯೋಗ ಮಾಡಿರುವೆನು. ಇದನ್ನು ತರಹರಿಸಿಕೊಂಡು ಯುದ್ಧಕ್ಕೆ ನಿಲ್ಲುವಂತವನಾಗು. ಹೇ ದೇವಿ, ಎನ್ನ ನುಡಿಯನ್ನು ಲಾಲಿಸುವಂತಾಗಿ ಆಗು. ಅದೇನಿರುವುದು ಹೇಳುವಂತವನಾಗು. ಹಲ್ಲಾ ಬೆನ್ನೆದುರಿಗೆ ಬಂದು ನಿಂತ ಮೂಡ ಆತ್ಮಳೆ ಹಲತ್ತಲಲ ಡಬೋಮಂಡದಲ್ಲಿರ್ಪ ಆ ಗ್ರಹಗಳ ಗ್ರಹಗತಿಗಳನ್ನೇ ಬದಲಿಸಬಲ್ಲ. ಹೇ ದೇವಿ, ಎಲವೋ ಮೂಡ ರಾಕ್ಷಸ ಇದು ಅಲ್ಲದೆ ಭೂಮಂಡಲದೊಳಿರ್ಪ ಪರ್ವತ ಶ್ರೇಣಿಗಳನ್ನು ಕಾಲ್ಚಂಡಿನಂತೆ ಒದ್ದು ತ್ರಿಮೂರ್ತಿಗಳನ್ನ ನಡೆಸಬಲ್ಲ ಪರಾಕ್ರಮಶಾಲಿಯು ನಾನಾಗಿರುವನು. ಹೇ ದೇವಿ, ಎಲವೋ ದುಷ್ಟ ರಾಕ್ಷಸಾದೇನಿರುವುದು ಹೇಳುವಂತವನ ಸಕಲ ಜೀವರಾಶಿಯ ಸೃಷ್ಟಿಗೆ ಸ್ತ್ರೀಯಳೇ ಕಾರಣೆಂಬ ಕಾರಣಕ್ಕೆ ನಿನ್ನನ್ನು ಗೌರವದಿಂದ ಕಂಡಿರುವನು. ನಿನ್ನ ಭೀತಿ ನನಗೇನು ಭಂಡ ಬಗಳುವಂತವನಾಗು. ಅದೇ ಕಾರಣಕ್ಕೆ ನಿನ್ನನ್ನು ಇಲ್ಲಿಯವರೆಗೆ ಹೆದರಿಸುತ್ತಾ ಬೆದರಿಸುತ್ತಾ ಕಂಡಿರುವೆನು. ಹೇ ದೇವಿ, ಎಲವೋ ದುಷ್ಟ ರಾಕ್ಷಸ ನೀನು, ಇದು ಅಲ್ಲದೆ ನಿನ್ನ ಮದೋನ್ಮತ್ತೆಯಿಂದ ಕಂಡ ಕಂಡಂತೆ ಮಾತನಾಡುವೆ. ಆದರೆ ಮತ್ತೇನಿರುವುದು ಭಂಡ ಬಗಳುವಂತವನಾಗು. ಹಲತ್ತಲಲ ನಿನ್ನ ಇಡೀ ದೇಹವನ್ನು ನುಂಗಿ ನೀರು ಕುಡಿಯುವೆನು. ದೇವಿ, ಎಲವೋ ಬಂಡ ರಾಕ್ಷಸ ಒಣ ಡಂಬಾಚಾರವನ್ನು ಯಾತಕ್ಕಾಗಿ ಮಾಡುತ್ತಿರುವೆ. ಇದೋ ನೋಡು, ಈಗಲೇ ನಿನ್ನ ಉದರವನ್ನು ಬಗೆದು ನಿನ್ನ ನೆತ್ತರವನ್ನು ಸರ್ ಎಂದು ಹೇರಿ ಡರ್ ಎಂದು ಡೇಗಿ ಬಿಡುತ್ತೇನೆ. ಎಲವೋ ದುರುಳ ದಾನವ, ಎಲವೋ ಮದಾನ್ಮತ್ತಳೆ, ಇದೋ ನೋಡು ಎನ್ನ ಕರದಲ್ಲಿರುವ ಈ ಆಯುಧವು ನಿನ್ನ ರಕ್ತಕ್ಕಾಗಿ ಹಾ ತೊರೆಯುತ್ತಿರುವುದು. ತಡ ಮಾಡದೆ ಯುದ್ಧಕ್ಕೆ ನಿಲ್ಲುವಂತವನಾಗಲು ಭಂಡ ಹಾರಿಸುವೆನು ನಿನ್ನ ರುಂಡ. ಹಾಗಾದರೆ ಶಾಂತಳಾಗು. ಆ ಶುಂಭ ಹಾಗೂ ನಿಶುಂಭರನ್ನು ಸಂಹಾರ ಮಾಡಿ ಲೋಕಕ್ಕೆ ಕಲ್ಯಾಣವನ್ನುಂಟು ಮಾಡಿದೆ, ತಿಳಿಯಿತೆ ಜಗಜ್ಜನನಿ? ಹೇ ದೇವೇಂದ್ರ, ಶುಂಭ ಮತ್ತು ನಿಶುಂಭರು ಸಂಹಾರವಾದರು. ನೀವು ಇನ್ನು ಮುಂದೆ ನಿಮ್ಮ ನಿಮ್ಮ ಸ್ವಸ್ಥಾನಕ್ಕೆ ತೆರಳುವಂತವರಾಗಿರಿ. ಸರ್ವರಿಗೂ ಮಂಗಲವಾಗಲಿ. ಅಹೇ ಜನನಿ, ಹೇ ದೇವೇಂದ್ರ, ತಮ್ಮ ಅಪ್ಪಣೆಯಂತೆಯೇ ಆಗಲಿ. ಅಹೇ ಪ್ರಾಣವಲ್ಲಭಿಯಾದ ಶಚಿದೇವಿ, ಆ ಬೆಟಗೇರಿಯ ಬನಶಂಕರಿಯ ಹಳೆ ಬನಶಂಕರಿಯನ್ನು ಕುರಿತು ಧ್ಯಾನವನ್ನು ಮಾಡೋಣ. ಯಾಕಾಗಲಲ್ಲದು ದೇವಿ ಬನಶಂಕರಿ